ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಕೇಳೋಣಂತ. ಈಗ ಮಣ್ಣಿನ ಮಗ ಪ್ರಗತಿಪರ ರೈತ ಗೊಂಡೇರಾಯ ಧೂಳುಗೊಂಡ ಅವರೊಂದಿಗೆ ಕೃಷಿಯಲ್ಲಿಯ ಅನುಭವ ಕುರಿತು ಸಂದರ್ಶನ ಮೂಡಿಬರುವುದು. ಸಂದರ್ಶಿಸುತ್ತಾರೆ ಡಾಕ್ಟರ್ ಸದಾನಂದ ಪೆರ್ಲಾ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಪ್ರಗತಿಪರ ರೈತರಾದ ಕಲಬುರಗಿ ತಾಲೂಕು ಪಟ್ಟಣದ ಗುಂಡೇರಾಯ ಸಿದ್ದಣ್ಣ ಧೂಳುಗೊಂಡ ಅವರು. ಬಹಳ ವಿಶೇಷ ಏನಂದ್ರೆ ಇವರು ಕೃಷಿಯಲ್ಲಿ ಖುಷಿ ಕಂಡವರು. ತಮ್ಮ 3 ಎಕರೆ 27 ಗುಂಟ ಜಮೀನಿನಲ್ಲಿ ವರ್ಷಕ್ಕೆ 7.5 ಲಕ್ಷದಷ್ಟು ರೂಪಾಯಿ ಲಾಭವನ್ನ ಗಳಿಸಿ ಇವತ್ತು ಒಬ್ಬ ಮಾದರಿ ರೈತನಾಗಿ ನಮ್ಮ ಮುಂದೆ ಇದ್ದಾರೆ. ಇವರು ಹಿಡಿದದ್ದು ಮಿಶ್ರ ಬೆಳೆಯನ್ನ, ಬೇರೆ ಬೇರೆ ಬೆಳೆಯನ್ನ, ಒಂದು ಬೆಳೆಯಲ್ಲಿ ನಷ್ಟ ಆದರೆ ಇನ್ನೊಂದು ಬೆಳೆಯಲ್ಲಿ ಲಾಭವನ್ನ ಗಳಿಸಬಹುದು ಅನ್ನುವ ದೃಷ್ಟಿಯಿಂದ ಕೃಷಿಯಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿ ಅವರು ಯಶಸ್ವಿ ಒಬ್ಬ ರೈತನಾಗಿ ನಮ್ಮೊಡನಿದ್ದಾರೆ. ಮುಖ್ಯವಾಗಿ ಕಬ್ಬು, ರೇಷ್ಮೆ, ಅರಣ್ಯ ಮತ್ತೆ ಡೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಪಶು ಸಾಕಾಣಿಕೆ ಮೂಲಕ ಕೂಡ ಅವರು ಲಾಭವನ್ನ ಗಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಅವರಲ್ಲಿ ಗಮನಿಸಬೇಕಾಗಿರೋದು ಸ್ವತಃ ದುಡಿತಾ ಇದ್ದಾರೆ, ಅದು ಬಹಳ ಮುಖ್ಯವಾಗಿ. ಆಳುಗಳನ್ನು ಇಟ್ಟುಕೊಂಡಲ್ಲ, ತಾವೇ ದುಡಿಮೆ ಮಾಡಿ ತಮ್ಮ ಮನೆಯವರನ್ನೆಲ್ಲ ದುಡಿಮೆಗೆ ಹಚ್ಚಿ ಈ ಒಂದು ಲಾಭ ಗಳಿಕೆಯನ್ನ ಮಾಡಿ ಪ್ರಗತಿಪರ ರೈತರಾಗಿದ್ದಾರೆ. ಬನ್ನಿ ಮಾತಾಡೋಣ ಅವರ ಜೊತೆ. ನಮಸ್ಕಾರ ಗುಂಡೇರಾಯರೇ. ನಮಸ್ಕಾರ ಸರ್. ಗುಂಡೇರಾಯರೇ, ಬಹಳ ಖುಷಿ ಏನು ಅಂತ ಹೇಳಿದ್ರೆ ಕೃಷಿಯಲ್ಲಿ ಯಾವಾಗಲೂ ಕಷ್ಟ ನಷ್ಟ ಅಂತ ಹೇಳುವುದೇ ನಾವು ಹೆಚ್ಚು ಕಾಣ್ತಾ ಇದ್ದೇವೆ. ಹೌದು ಸರ್. ವಾಸ್ತವವಾಗಿ ಪ್ರಕೃತಿ ವಿಕೋಪದಿಂದ ಆಗುವುದು ಸಹಜ. ಆದ್ರೆ ಮನಸ್ಸಿಟ್ಟು ದುಡಿದ್ರೆ ಗುಂಡೇರಾಯರ ಹಾಗೆ ಪ್ರಗತಿಪರ ರೈತರಾಗಿ ಒಂದು ಲಾಭ ಗಳಿಕೆಯ ಕೃಷಿಕನಾಗಿ ಬೆಳಿಬಹುದು ಅಂತ ನಾವು ಕೇಳಿದ್ದೇವೆ. ಹೇಳಿ ನಿಮ್ಮ ಅನುಭವ, ಹೇಗೆ ನಿಮಗೆ ಲಾಭ ಗಳಿಸಲಿಕ್ಕೆ ಸಾಧ್ಯ ಆಯ್ತು, ಅಷ್ಟು ನೀವು ಆ ತಾದಾತ್ಮ್ಯ ಭಾವದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಿ? ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಮೂಲತಃ ಕೃಷಿ, ಯಾಕಂದ್ರೆ ನಮ್ಮ ಪಿತ್ರಾಜಿತರು ಕೃಷಿ, ಮುಂದೆ ನಾವು ಕೃಷಿ. ಕೃಷಿಯಲ್ಲಿ ಲಾಭ ಇಲ್ಲ ಅಂತಾರ, ತಪ್ಪ. ಯಾಕಂದ್ರೆ ಕೃಷಿ ಒಂದಕ್ಕೆ ಬೆನ್ನು ಹತ್ತಬಾರದು. ಮೂಲ ಸಮಗ್ರ ಕೃಷಿ ಇರಬೇಕು. ದಿನನಿತ್ಯ ಆದಾಯ ಬರೋ ಕೃಷಿ ಮಾಡಬೇಕು. ನಿಂತ ಜಾಗದ ಮೇಲೆ 1,000 ಬೇಕಂದ್ರೆ ಕೋಳಿ ಸಾಕಬೇಕು, 10,000 ಬೇಕಂದ್ರೆ ಕುರಿ ಸಾಕಬೇಕು. ನಿಂತ ಜಾಗದ ಮೇಲೆ ಹೊಲದಾಗೆ ಮೂಲತಃ ಆ ತರ ಒಕ್ಕಲ್ತನ ಇರಬೇಕು. ಆಮೇಲೆ ಹೈನುಗಾರಿಕೆ ಇರಬೇಕು, ದಿನನಿತ್ಯ ಕಾಯಿಪಲ್ಲೆ ಬೆಳಿಬೇಕು. ಈ ತರ ಬೆಳೆದ್ರೆ ರೈತನಿಗೆ ಒಟ್ಟು ಬಡತನ ಇರಲ್ಲ. ಬಡತನ ಬರೋ ಕಾರಣ ಏನಪ್ಪಾ, ನಮ್ಮ ಮೈಗಳತನ ಬಡತನ ಉದಾಸೀನ. ಅದಕ್ಕೆ ನಾವು ಈ ತರ ಸಮಗ್ರ ಕೃಷಿ ಮಾಡ್ರೆ ನಮಗೆ ಬಡತನ ಇಲ್ಲ. ನಂದು ಇರೋದು 3 ಎಕರೆ ಪಿತ್ರಾಜಿತ್ರ, 3 ಎಕರೆ 27 ಗುಂಟೆ ಜಮೀನಲ್ಲಿ ನಾನು ಎಲ್ಲಾ ರೀತಿ ಸಮಗ್ರ ಕೃಷಿ ಮಾಡೀನಿ. ಮೊದಲ ನಾನು 35 ವರ್ಷದಿಂದ ಒಣ ಬೇಸಾಯ 3 ವರ್ಷ ಮಾಡೀನಿ. 3 ವರ್ಷ ಒಣ ಬೇಸಾಯ ಮಾಡಿದಾಗ ನನಗೆ ಅತಂತ್ರ ಸ್ಥಿತಿ ಇತ್ತು. ನಾನು 10ನೇವರೆಗೆ ಪಾಸ್ ಆದ. ಪಾಸ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ 3 ವರ್ಷ ಬೇರೆಯವ್ರ ಬಳಿ ಕೂಲಿ ನಾಲಿ ಮಾಡಿ ಅದರ ಜೊತೆಗೆ ನಾನು ಒಣ ಬೇಸಾಯ ಮಾಡಿ, ಒಣ ಬೇಸಾಯದಿಂದ 3 ವರ್ಷದಲ್ಲಿ ನಾನು ತೊಗರಿ, ಜೋಳ, ಕಳ್ಳಿ, ಕುಸುಬಿ, ಶೇಂಗಾ ಹಿಂಗ ಒಣ ಬೇಸಾಯ ಮಾಡಿ 3 ವರ್ಷದಲ್ಲಿ 36,000 ರೂಪಾಯಿ ಧನ ಸಂಪತ್ತು ಮಾಡಿದೆ. ನನ್ನ ಗುರಿ ಏನಪ್ಪಾ ಅಂದ್ರೆ ನಮ್ಮ ಪಕ್ಕದಾಗ ಎಲ್ಲರೂ, ನಮ್ಮ ಅಣ್ಣತಮ್ಮರು, ಸೋದರರು ಎಲ್ಲರೂ ನೀರಾವರಿ ಇತ್ತು. ನಾವ್ ಯಾಕೆ ನೀರಾವರಿ ಮಾಡಬಾರ್ದು? ತನ್ನ 3 ವರ್ಷ ಒಣ ಬೇಸಾಯ ಮಾಡಿ 3 ವರ್ಷದಲ್ಲಿ 36,000 ರೂಪಾಯಿ ಗೊಳೆ ಮಾಡಿ 4ನೇ ವರ್ಷಿಗೆ ಬಾವಿ ತೋಡಿಸೋಕೆ ಚಾಲು ಮಾಡಿದನು. ಅಂದ್ರೆ ಎಷ್ಟು ದೊಡ್ಡ ಬಾವಿಯೇ? ಹೇಗೆ ದೊಡ್ಡ ಬಾವಿನೇ ಸರ್. ಎಷ್ಟು ಅಗಲದಲ್ಲಿದೆ? ನಂದು ಅಗಲ 27 ಫೀಟ್ ಸರ್ ಬಾವಿ ರೀ. ಅದು ಮೂಲತಃ ಒಂದು ಲೇಬರ್ ಹಚ್ಚಿ ಮೊದಲು ಕೊಟ್ಟೆವು ಸರ್. ಅವರು 22 ಫೀಟ್ ಹೊಡೆದು ಬಿಟ್ಟು ಹೋದ್ರು. 22 ಫೀಟ್ ಹೊಡೆದು ಬಿಟ್ಟು ಹೋಗಿದ್ರೆ ನಾನೇ ಕುಡಿಬಾರದು, ನಾವು ಮತ್ತೆ ನನ್ನ ಹೆಂಡತಿ ಒಂದು ಆಳು ತಗೊಂಡು ಅದಕ್ಕೆ ಮತ್ತೆ 56 ಫೀಟ್ ಆಳು ಮಾಡಿದ್ದೆ ಸರ್. ನೀವೇ ಮನೆಯವರು ಒಂದು ಆಳು ತಗೊಂಡು 56 ಫೀಟ್ ಬಾವಿ ಮಾಡಕ್ ದಿನನಿತ್ಯ ನಾನು ನೆನೆಸ್ತೀನಿ ಸರ್. ಭೂಮಿ ನೀರು ಗಾಳಿ ಬೆಳಕ ಅಗ್ನಿ ಈ ಪಂಚಾಯತ್ ಭೂತಗಳು ದಿನಾನು ನೆನೆತಿದ್ದೆ. ಅದ್ರ ಜೊತೆಗೆ ನನ್ನ ತಂದೆ ತಾಯಿಗೆ ದಿನಾನು ನಮಸ್ಕಾರ ಮಾಡ್ತಿದ್ದ. ಎಂದಾದರೂ ಈ ಬಾವಿ ಎಂದೂ ಒಣಗಬಾರದು, ಬರಗಾಲ ಬಿದ್ದರೂ ನಾನು ಬಾವಿಗೆ ನೀರಿರ್ಬೇಕು ಅಂತ ದಿನನಿತ್ಯ ನೆನೆಸ್ತಿದ್ರು ಸರ್. ಅಂದ್ರೆ ಎಲ್ಲ ಕಡೆಯಲ್ಲಿ ಬರ ಬಂದ್ರೂ ನಿಮ್ಮಲ್ಲಿ ನೀರು ಆರಿಲ್ಲ? ಆರಿಲ್ಲ ಸರ್. ಓಹೋ. ದಿನನಿತ್ಯ ನಮ್ದು ಬರಗಾಲ ಅಂದ್ರೂ 2000 ಲೀಟರ್ ನೀರು ಬರ್ತಿತ್ತು. ಅಷ್ಟು ನೀರೊಳಗೆ ನಾನು ಏನು ಮಾಡಬೇಕು ಅಂತ ಹೇಳಿ ಅವಾಗ ಬಾವಿ ಚಾಲು ಆದ್ಮೇಲೆ ನಾನು ಡೈಲಿ ಯಾವಾಗಪ್ಪ ಅಂದ್ರೆ ಮೇ ಎಂಡಿಗೆ ಬದನಿ ಟೊಮಾಟೆ ಆಗಿ ಮೆಣಸಿನ ಆಗಿ ಉಳ್ಳಾಗಡ್ಡಿ ಆಗಿ ಇಂಥವ್ ನಾನು ಮೊದಲು ಮುಂಗಾರಿನಾಗ ಹಾಕ್ತಿದ್ರು ಸರ್. ಹಾಕೋತ ಹಾಕೋತ ಒಂದು ಮಡಿಗೆ ಬದನಿಗೆ 300 200 ಆಮೇಲೆ 250 ಮೆಣಸಿನಾಗಿ ಬದನಿಯಾಗಿ ಟೊಮಾಟೆ ಹೀಗೆ ಮಾರಾಟ ಮಾಡ್ತಿದ್ರು ಅವಾಗ. ಅದು ಎಷ್ಟು ಒಂದು 2 ತಿಂಗಳು ಮಾರಾಟ ಮಾಡಿದ್ರು. ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ? ನಮ್ಮ ಹೊಲಕ್ಕೆ ಬಂದು ಅವ್ರು ಹೋಯ್ತಿರ್ ಸರ್. ಓಹೋ. ನರ್ಸರಿ ತಗೊಂಡು ಹೋಗಿ ಮಾರ್ಬೇಕಂತ ನಾವೇನಿಲ್ಲ ಇಲ್ಲ ಸರ್. ನಾನು ಹೊಲದಾಗೆ ಸಣ್ಣ ಮಡಿ ಮಾಡ್ತಿದ್ದೆ ಸರ್. ಅಂದ್ರೆ ಸಾವಯವ ಗೊಬ್ಬರ ಅದ? ಸಾವಯವ ಗೊಬ್ಬರ. ರಾಸಾಯನಿಕ ಗೊಬ್ಬರ ಹಾಕೋದೇ ಇಲ್ಲ? ಇಲ್ಲ, ಮೊದಲು ನಾನು 4-5 ವರ್ಷ ರಾಸಾಯನಿಕ ಕೃಷಿ ಮಾಡೀನಿ ಸರ್. ಮೊದಲು ಅವಾಗ ನನಗಿನ್ನ ಏನಿತ್ತು ದನಗಳು ಇದ್ದಿದ್ದಿಲ್ಲ, ನನಗೆ ಹೊಲದಾಗ ಇರ್ಲಿಕ್ಕಿನ್ನ ಚಾನ್ಸ್ ಇದ್ದಿಲ್ಲ. ಅವಾಗ ರಾಸಾಯನಿಕ ಕೃಷಿ ಸ್ವಲ್ಪ ಮಾಡ್ತಿದ್ದ. ಇನ್ನು ಉಳಿದಿದ್ದು ನಂಬಲ್ಲಿ ಇದು ಕಟ್ಟಿಗೆ ಗೊಬ್ಬರ ತಿಪ್ಪಿ ಗೊಬ್ಬರ ಹಂಗ ಸ್ವಲ್ಪ ಸ್ವಲ್ಪ ಉಪಯೋಗ ಮಾಡ್ತೀವಿ ಸರ್. ಮುಂದೆ ನಾನು ಈಗ ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿ ಇನ್ನೂ ನಾನು ಯೋಚನೆ ಇತ್ತು ಸರ್. ಮುಂದೆ ಏನ್ ಮಾಡ್ದ, ಬಾವಿ ಎಲ್ಲ ತೋಡದಾದ್ಮೇಲೆ ಮುಂದೆ ನಾವು ಎಲ್ಲ ಈ ನರ್ಸರಿ ಮಾಡ್ಕೋತ ಮುಂದೆ ನಾವೇ ಯಾಕೆ ಬದನೆ ಹಚ್ಚಬಾರದ, ನಾವೇ ಬದನೆ ಹಚ್ಚಿದ್ದೇವೆ ಸರ್. ಬದನೆ ಹಚ್ಚಿದ ಮೇಲೆ ಸರ್ ಆ ವರ್ಷ ಒಂದು 1/2 ಎಕರೆಯಲ್ಲಿ ಎಲ್ಲಾ ಖರ್ಚು ತೆಗೆದು ಕೆಮಿಕಲ್ ತೆಗೆದು ಗೊಬ್ಬರ ತೆಗೆದು 88,000 ರೂಪಾಯಿ ಲಾಭ ಆಯ್ತು ಸರ್. ಬದನೆ ಸರ್ 88,000 ಲಾಭ ಆದ್ಮೇಲೆ ಮುಂದೆ ನಾವು ಇನ್ನ ಈ ಬದನಿಗೆ ಬೆನ್ನು ಹತ್ತಿದೆವು, ಇನ್ನು ತೋಲ ನಾವು ರಾಸಾಯನಿಕ ಕೃಷಿ ಮಾಡ್ಕೋತ ಕೆಮಿಕಲ್ ತಿನ್ಕೋತ ಆದ್ರೆ ನಮ್ಮದು ಆಯುಷ್ಯ ಕಮ್ಮ ಆತ ನಮ್ ಗುರಿ ಸರ್. ಓಹೋ. ಈ ತರ ಆಯುಷ್ಯ ಕಮ್ಮ ಆಯ್ತು ಅಂದಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತ ನಾವು ಯೋಚನೆ ಮಾಡ್ಕೋತ ಕೂತಾಗ ಒಂದ್ ದಿವಸ ಸಾಯಂಕಾಲ ಆಲ್ ಇಂಡಿಯಾ ರೇಡಿಯೋದಾಗ ಪ್ರಸಾರ ಆಯ್ತು. ನಮ್ಮ ತೀರ್ಥಹಳ್ಳಿ ತಾಲೂಕು ಪುರುಷೋತ್ತಮರಾಯರು ಸಾವಯವ ಕೃಷಿ ಬಗ್ಗೆ ರೇಡಿಯೋಲಿ ಸಂದರ್ಶನ ಕೊಟ್ಟರು. ಆ ಸಂದರ್ಶನಕ್ಕೆಳಗ ನಾ ಅಡ್ವರ್ಟೈಸ್ ತಗೊಂಡು ಸೀದಾ ನಾ ಡೈರೆಕ್ಟ್ ತೀರ್ಥಹಳ್ಳಿ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ ಹೋದ್ರು ಸರ್. ಒಂದ್ ವಾರ ಇದ್ದು ಅವರು ಹೆಂಗ್ ಸಾವಯವ ಕೃಷಿ ಮಾಡ್ಯಾರ, ಯಾವ ತರ ಸಮಗ್ರ ಕೃಷಿ ಮಾಡ್ಯಾರ, ದನಗಳು ಹೈನುಗಾರಿಕೆ ಎಲ್ಲಾ ರೀತಿ ಮಾಡಿದ್ರು. ಒಂದು ವಾರ ಅವ್ರ ಬಳಿ ಇದ್ದು ನಾನು ನನ್ನ ಊರಿಗೆ ವಾಪಸ್ ಬಂದೆ. ವಾಪಸ್ ಬಂದ ಮೇಲೆ ನಾನು ಇನ್ನ ಮಾಡ್ಬೇಕನ್ನ ಈ ಚೆನ್ನಾಗಿದ್ದ. ಮುಂದೆ ನನಗೊಂದ್ ಸಾರಿ ಇಲ್ಲಿ ಗುಲ್ಬರ್ಗದ ಒಬ್ಬರು ಹೈದರಾಬಾದ್ ಕಂಪನಿಯಿಂದ ಆರ್ಗ್ಯಾನಿಕ್ ಗೊಬ್ಬರಗಳು ಸಪ್ಲೈ ಮಾಡ್ತಿರಿ ಸರ್. ಇಲ್ಲಿ ಗುಲ್ಬರ್ಗ ಬಿಯಾನಿ ಕಾಂಪ್ಲೆಕ್ಸ್ ಪರ್ತಾಬಾದ್ ಸಿದ್ದು ಅಂತಿದ್ರು ಸರ್. ಅವರು ನಂದು ಸಪ್ಲೈ ಮಾಡ್ತಿರಿ ಸರ್. ಸಪ್ಲೈ ಮಾಡಿದಾಗ ನಾನು ಉಳ್ಳಾಗಡ್ಡಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತಿದ್ದೆ, ತಿಪ್ಪಿ ಗೊಬ್ಬರ ಹಾಕ್ತಿದ್ದೆ. 1 ಎಕರೆಗೆ 20 ಕೆಜಿ ಯೂರಿಯಾ ಕೊಡ್ತಿದ್ದೇವೆ ಸರ್. ಯೂರಿಯಾ ಕೊಟ್ಕೋತ್ ಮುಂದೇನಾಯ್ತು, ಇದನ್ನು ಬಿಡಬೇಕು ಅನ್ನೋದಾಗ ಇನ್ನ ಮತ್ತೆ 2 ತಿಂಗಳು ಮುಂದೆ ಹೋಯ್ತು ಸರ್. ಪ್ರತಿ ವರ್ಷ ಬದನೆ ಹಚ್ತೇವೆ ಸರ್. ಬದನೆ ಹಚ್ಕೋತ ಇದ್ದಾಗ ಮತ್ತೆ 2ನೇ ವರ್ಷಕ್ಕೆ ಬದನೆಕಾಯಿ ನನಗೇನಾಯ್ತು ಕೆಮಿಕಲ್ ಹತ್ತಿತ್ತು. ಕೆಮಿಕಲ್ ಹತ್ತಿ ಬದನೆಕಾಯಿದು ಎಫೆಕ್ಟ್ ಆಗಿ ನಾನು ಬಸವೇಶ್ವರ ದವಾಖಾನೆಗೆ ಅಡ್ಮಿಟ್ ಆದ ಸರ್. ಅಂದ್ರೆ ರಸಗೊಬ್ಬರ ಬಳಕೆ ಮಾಡಿದಾಗ ನಿಮಗೂ ಅದು ತೊಂದರೆ ಕೊಡ್ತು? ನಮಗೆ ತೊಂದರೆ ಕೊಡ್ತು. ಇನ್ನು ನಂದು ಜೀವ ಹೋಗ ಪ್ರಸಂಗ ಬಂತು. ಇನ್ ಏನ್ ಮಾಡ್ಬೇಕಪ್ಪ, ಇಷ್ಟೆಲ್ಲ ಜ್ಞಾನ ಇಟ್ಟುಕೊಂಡು ನಾವ್ ಯಾಕೆ ಇದು ಮಾಡಬಾರ್ದು ಅಂತ ನಮ್ ತಾಯಿ ಕೇಳ್ದಾಗ ನಮ್ ತಾಯಿ ಅಂದಳು, ಯಪ್ಪ ಈ ಜೀವ ಹುಟ್ಟು ಕೈ ಮತ್ತೊಮ್ಮೆ ಹುಟ್ಟಲ್ಲ, ಇದ್ರದ್ದು ಆವಿಷ್ಯ 100 ವರ್ಷದ, ಇದು ಬೇಡ ಕೃಷಿ, ಆರ್ಗ್ಯಾನಿಕ್ ಕೃಷಿನೇ ಮಾಡಮ್, ನಮ್ ಹಿಂದ ಪಿತ್ರಾಜಿಸ್ತರು ತಿಪ್ಪಿ ಗೊಬ್ಬರ ಹಾಕಿ ಮಾಡ್ತಿದ್ರು, ಇನ್ನು ಅದು ಮಾಡಮ್ ಅಂತ ಹೇಳಿ ನಮ್ ತಾಯಿ ಆಜ್ಞೆ ಮಾಡಿದಾಗ ನಾನು ಸೀದಾ ಬಿಟ್ಟು ಇವತ್ತಿನಿಂದ ರಾಸಾಯನಿಕ ಕೃಷಿ ಮಾಡಬಾರದು. ಯಾವ ವರ್ಷ ಇದು? ಇದು ಸರ್ ಈಗ ನಾನು ಕನಿಷ್ಠ ಒಂದು 20 ವರ್ಷ ಮೇಲ್ಪಟ್ಟಿದೆ ಸರ್. ಓಹೋ. ಅವಾಗ ನನ್ನ ತಾಯಿವರೆಗೆ ನೀವು ಇದೇ ಸಾವಯವ ಗೊಬ್ಬರ? ಈಗ ಸಾವಯವ ಗೊಬ್ಬರ 33 ವರ್ಷ ಸರ್. ಆಮೇಲೆ ಬದನೆ ಬಿಟ್ರ ಮತ್ತೆ? ಬದನೆ ಬಿಟ್ಟ ಮೇಲೆ ಮುಂದೆ ನಾನು ತಿಪ್ಪಿ ಗೊಬ್ಬರ ಮೇಲೆ ಸರ್, ಎಲ್ಲ ತಿಪ್ಪಿ ಗೊಬ್ಬರ ಆಮೇಲೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಈ ತರ ಮಾಡ್ಕೋತ ಮಾಡ್ಕೋತ ಬಂದಾಗ ನನಗೇನಾಯ್ತು ಲಾಭ ಹೆಚ್ಚಿಗೆ ಆಗ್ತದೆ. ಲಾಭ ಹೆಚ್ಚಿಗೆ ನಮ್ಮ ತಾಯಿ ಏನ್ ಹೇಳುದು, ಇನ್ನು ಮುಂದೆ ಯಾವತ್ತೂ ರಾಸಾಯನಿಕ ಕೃಷಿ ಮುಟ್ಟಬಾರದು, ಮುಂದೆ ಎಲ್ಲ ಕಾಯಿಪಲ್ಲೆ ಮಾಡ್ಕೋ ಸರ್, ಬದನಿ ಎಲ್ಲ ತರಕಾರಿ ಮಾಡ್ಕೋತ ಉಳ್ಳಾಗಡ್ಡಿ ಪ್ರತಿ ವರ್ಷ ಉಳ್ಳಾಗಡ್ಡಿನ ಜನವರಿ 1 ತಾರೀಕು ಒಂದು ಲಾರಿ ಉಳ್ಳಾಗಡ್ಡಿ ಹೋಯ್ತದೆ ಲಾಭ. ಉಳ್ಳಾಗಡ್ಡಿ ಎಲ್ಲ ನರ್ಸರಿ ಮಾಡೋದು, ಉಳ್ಳಾಗಡ್ಡಿ ಬೀಜ ಮಾಡೋದು, ಮನೆಗೆ ಸ್ವಲ್ಪ ಸ್ವಲ್ಪ ಬೆಂಕಿ ತನಿ ಹಾಕೊಳ್ಳೋದು, ಇಂಥವೆಲ್ಲ ಜೋಳ ಬೆಳೆಯೋದು, ಜಮೀಗಳು ಎಲ್ಲ ಲಾಭ ಮಾಡ್ಕೊಳ್ಳೋದಾಗ ಮುಂದೆ ಏನಾಯ್ತು, ನಾವು ಇದ್ರಾಗ ದುಡಿಮೆ ಹೆಚ್ಚಾಕತ್ತೆ ಸರ್. ಅಂದ್ರೇನು, ಇದ್ರಾಗ ಲೇಬರ್ದು ಮನೆಯವ್ರು ಎಲ್ಲ ಕೆಲಸ ಹೆಚ್ಚಿಗೆ ಹಾಕತ್ತು, ಕೆಲಸ ಕಡಿಮೆ ಆಗದು ಏನು ಮಾಡ್ಬೇಕಂದಾಗ ನಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟೆವು. ಅದಕ್ಕಿಂತ ಮೊದಲು ಭೇಟಿ ಕೊಡಾಳಿ ನಾವು ಅಳನ್ ತಾಲೂಕದಾಗ ನಮ್ಮ ಸೋದರ ಸುಲ್ತಾನಪ್ಪ ತರ ಅವ್ರು ರೇಷ್ಮೆ ಮಾಡ್ತಿದ್ರು. ಅವ್ರ ಬಳಿ ಸ್ವತಃನೇ ನಮ್ಮ ತಾಯಿ ನಾವು ಹೋಗಿದ್ದೆವು ಮನೆಗೆ, ಬೀಗರಾಗ್ತಿರು. ಹೋದಾಗ ಅವ್ರು ರೇಷ್ಮೆ ಯಾವ ಥರ ಮಾಡ್ತಾರಂತ ನಾ ನೋಡಿದೆ ಸರ್. ಅವ್ರ ಗೂಡು ಕಟ್ಟೋದು, ಅವ್ರ ಹೊಲ ನೋಡ್ದೆ, ಎಲ್ಲ ನೋಡ್ದೆ. ನಾವೂ ಯಾಕೆ ಮಾಡಬಾರ್ದಂತ ನನ್ನ ಮನಸ್ಸಿನಾಗ ಸಂಕಲ್ಪ ಮಾಡಿದ್ರೆ ಮುಂದೆ ನಾವೇನು ಮಾಡಿದೆವು, ಸೀದಾ ಬಂದೆವು. ಬಂದ ಮೇಲೆ ಸೀದಾ ನಾವು ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲ ಅಧಿಕಾರಿಗಳಿದ್ರು, ಸರ್ ನಾನು ರೇಷ್ಮೆ ಮಾಡ್ಬೇಕಂತೀನಿ ಅಂದಾಗ ಅವ್ರು ಮಾಡ್ಕೊಂಡಪ್ಪ ನೀ ಇದೆಲ್ಲ ಮಾಡಿದಿ, ರೇಷ್ಮೆ ಅಂತ ದೊಡ್ಡ ಕೆಲಸ ಇಲ್ಲ ಮಾಡತ್ತಂದ್ರು. ಮಾಡಂದಾಗ ನಾನು ರೇಷ್ಮೆ ಮಾಡೋ ಸಲ ಸಂಪರ್ಕ ಮಾಡಿಕೊಂಡು ನಮ್ಮ ರೇಷ್ಮೆ ಇಲಾಖೆಗೆ ಹೋದ. ಆ ವರ್ಷ ನಾನು ಕೆನರಾ ಬ್ಯಾಂಕಿನ ಸ್ವಲ್ಪ ಸಾಲ ತೆಗೆದುಕೊಂಡಿ ಸರ್, ಸಾಲ ಎರೆಹುಳು ಸಾಲ ತೆಗೆದುಕೊಂಡ. ಈ ದುಡ್ಡು ಖರ್ಚು ಮಾಡಬಾರ್ದು ಅಂತ ಹೇಳಿ ನಾನೇ ನಂದು ಬೇರೆಯವ್ರ ಬಳಿ ಹೋಗಿ ಎಸ್ಟಿಮೇಟ್ ತಂದು ರೇಷ್ಮೆ ಶೆಡ್ ನಿರ್ಮಾಣ ಮಾಡ ಸರ್. ಓಹೋ, ರೇಷ್ಮೆ ಶೆಡ್ ನಿರ್ಮಾಣ ಮಾಡ್ದೆ. ನರ್ಸರಿ ಕಡ್ಡಿ ತಂದು ನಾನು ಹಚ್ಚದ ಸರ್ ರೇಷ್ಮೆ ಅಲ್ಲ. ಓಹೋ, 2 ಎಕರೆ ರೇಷ್ಮೆ ಮಾಡಿ ಸರ್. 2 ಎಕರೆ ಮಾಡಿ, 2 ಎಕರೆ ರೇಷ್ಮೆ ಮಾಡಿ ಎಲ್ಲಾ ರೆಡಿ ಮಾಡಿ ಈಗ ಚಾಕಿ ಸೆಂಟರ್ದು ನನಗೆ ಹುಳಗಳು ಬೇಕಂದ್ರೆ ಇಲ್ಲ ನೀವೇ ತತ್ತಿ ತರ್ಸ್ ಮಾಡ್ಕೋಬೇಕಂದ್ರೆ ಸರ್. ಅವರಿಗೆ ಮತ್ತ ಕೆನರಾ ಬ್ಯಾಂಕಿನವರಿಗೆ ಎಲ್ಲಾ ಕೃಷಿ ಇಲಾಖೆ ನಮ್ಗೆ ಸಂಬಂಧಪಟ್ಟ ಅವಾಗ ರೂಳಿಯವರಿದ್ರು, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ, ಚಂದನ ಟಿವಿ, ಎಲ್ಲಾ ಮೀಡಿಯಾದವರಿಗೆ ಎಲ್ಲಾ ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಸ್ವಂತ ಕಾರ್ಡ್ ಮಾಡ್ರಿ, ಇನ್ವೆಸ್ಟೇಷನ್ ಕೊಡ್ಸರ್ ಎಲ್ಲರಿಗೆ. ನಮ್ಮ ಇಂಥ ಕಾರ್ಯಕ್ರಮದ ರೇಷ್ಮೆ ಶೆಡ್ ಓಪನಿಂಗ್ ಅದ, ನಮ್ದೆಲ್ಲ ನೋಡ್ರಿ ಅಂತ ಹೇಳಿ ಬಂದು ಎಲ್ಲರಿಗೆ ಕೊಟ್ಟ. ಎಲ್ಲರು ನನಗೆ ಹೋಗ್ಬಿಟ್ಟು ಎಲ್ಲಾ ಇಲಾಖೆದವ್ರು ಬಂದ್ರು ಸರ್, ಎಲ್ಲಾ ಇಲಾಖೆದವ್ರು ನಂಗೆ ರೇಷ್ಮೆ ಶೆಡ್ ಓಪನಿಂಗ್ ಆಯ್ತು. ಓಪನಿಂಗ್ ಆಗಿ ಅವತ್ತ ಹುಳಗಳನ್ನ ಇದ್ದು ಎಲ್ಲ ಇದ್ದು ಎಷ್ಟು ಹುಳಗಳನ್ನ ನಾವು 200 ಮಟ್ಟಿ ಸಾಕಿದ್ರೆ ಸರ್, 200 ಮಟ್ಟಿ ಸಾಕಿದ. ಅದು ನನ್ನ ಬಳಿ ಏನಾಯ್ತು ಆ ವರ್ಷ, ಅದು ಶಿವರಾತ್ರಿಗೆ ನೀರು ಕಡಿಮೆ ಆಯ್ತು ಸರ್, ನೀರು ಕಡಿಮೆ ಆಗಿ ಅವು ಹುಳಗಳು ಗೂಡು ಕಟ್ಟಲಿಲ್ಲ. ಗೂಡು ಕಟ್ಟಲಿಲ್ಲ, ನನಗೇನಾಯ್ತು ಗೂಡು ಯಾಕೆ ಕಟ್ಟಲಿಲ್ಲ ಅಂತ ನಾನು ಅವ್ರಿಗೆ ಇಲಾಖೆದ್ರು ಕರೆಸ್ದೆ, ಗುಂಡಪ್ಪ ನಿಮ್ಮ ತಪ್ಪಲ್ದಾಗ ನೀರಿನ ಅಂಶ ಕಡಿಮೆ ಆಗಿದೆ ಈ ಸಾರಿ ಇದು ಆಗಿದೆ, ಅದಕ್ಕೆ ಈಗ ಏನ್ ಮಾಡತ್ತೀರಿ ಅಂತ ಕೇಳ್ದೆ. ಇಲ್ಲ ಇದು ತೆಗ್ದು ಹಾಕಬೇಕಂದ್ರು, ಅವಾಗಿಂದಾಗ ಅವರಾದ್ರೆ ಪೂರ ತೆಗ್ದು ಹಾಕ್ದೆ ಸರ್, ತೆಗ್ದು ಹಾಕಿ ಅದು ಬೆಳೆ ಹಂಗೆ ಇಟ್ಟೆ ಸರ್. ಇಟ್ಟು ಜೂನ್ಕ್ ಅದು ನಾನೇನ್ ಮಾಡ್ದೆ, ಮೇ ಎಂಡಿಗೆ ಸರ್, ಮೇ ಎಂಡಿಗೆ ಅದೆಲ್ಲ ಬೀಜಕ್ಕೆ ಮಾರಿದೆ ಸರ್ ರೇಷ್ಮೆ. ಬೀಜಕ್ಕೆ ಮಾರಿ ನೆಸ್ಟ್ ತಕ್ಷಣ ಸರ್ ಅದಕ್ಕೆ ಗೊಬ್ಬರ ಹಾಕಿ ನೀರು ಕಟ್ಟಿ ಎಲ್ಲ ಮಾಡಿ ಜೂನ್ಕ್ಕೆ ಮಾಡ್ದೆ. ಎರಡನೇ ಬೆಳೆ 61,000 ರೂಪಾಯಿ ತಂದ ಸರ್. ಓಹೋ, ಎರಡನೇ ಬೆಳೆ 61,000 ರೂಪಾಯಿ. ಮೊದಲು ಬೆಳೆ ಫೇಲ್ ಆದ್ರೆ ಆಗಲಿಕ್ಕೆ, ಆದ್ರೆ ತಪ್ಪಲೆಲ್ಲ ನೀವೇ ಬೆಳೆಸಿ, ನಾವೇ ಬೆಳೆಸಿದ್ರು ಸರ್. ನಮ್ಮ ತಾಯಿ ಹೇಳ್ತಿದ್ಳು, ಯಪ್ಪ ಹತಾಶ ಆಗಬಾರದು ಜೀವನದಾಗ, ಮರಳಿ ಪ್ರಯತ್ನ ಮಾಡ್ಬೇಕತ್ತ. ನನ್ನ ತಾಯಿ ಬಹಳ ಬೋಧನೆ ಹೇಳಿದ್ರಿ ನೀವು. ಹಾ ಸರ್, ಮರಳಿ ಪ್ರಯತ್ನ ಮಾಡ್ಬೇಕು. ಸೋಲು ಇದು ಬಹಳ ಸರಳ ಇಲ್ಲ, ಸೋಲದನ್ನು ಸರಳದ, ಗೆದ್ದದನ್ನು ಸರಳದ ಅಂತ ಹೇಳ್ತೀವಿ. ಸೋಲು ಗೆಲುವಿನ ಮೆಟ್ಟಿಲ್ಲ ಅಂತ ಹೇಳ್ತೀವಿ. ಇದಕ್ಕೆ ನಾನೇನ್ ಮಾಡ್ದ, ಆ ವರ್ಷ ಇಬ್ಬರೇ ಗಂಡ ಹೆಂಡತಿ ರೇಷ್ಮೆ ಮಾಡಿ ಹೊಲದಾಗೆ ಊಟ ಮಾಡೋದು, ಅಲ್ಲೇ ಇರೋದು. ಒಂದೊಂದ್ ದಿನ ಊಟ ಮಾಡೋಕ್ಕೂ ಸ್ಥಿತಿ ಇರ್ತಿಲ್ಲ ಸರ್. ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಮನೆಯಾಗ ಅನ್ನ ಮಾಡೋದು, ಆರ್ಗ್ಯಾನಿಕ್ ಅನ್ನ ರೀ, ನಮ್ಮ ಸಾವಯವ ಬೆಳೆದಿದ್ದು ಅನ್ನ. ಹೋಟೆಲ್ ಒಳಗಿನ ಸಮೋಸ ತಿಂದು ಹಾಲು ಕುಡಿದು ರೇಷ್ಮೆ ಮಾಡಿದ್ವಿ ಸರ್. 61,000 ರೂಪಾಯಿ ಪಟ್ಟಿ ಬಂತು, ನನಗೆ ಸಂತೋಷ ಆಯ್ತು ಸರ್. ಅಲ್ಲಿಂದ ಇಲ್ಲಿ ತನಕ ನಾನು ರೇಷ್ಮೆ ಬೆಳೆ ಮಾಡ್ಕೋತ ಮಾಡ್ಕೋತ ಮಾಡ್ಕೋತ ಇವತ್ತು ರೇಷ್ಮೆ ಮೇಲೆ, ನೀರಾವರಿ ಮೇಲೆ ನಮ್ಮ ಹಿರಿಯರು ಮನೆ ಇದ್ದಿಲ್ಲ, ಈಗಲೂ ಮುಂದುವರೆದಿದ್ದಾರೆ. ಈಗಲೂ ಮುಂದುವರಿಸಿ, ಈಗ ಸದ್ಯ ಮಾರಾಟ ಎಲ್ಲ ಹೇಗೆ ಮಾಡ್ತೀವಿ? ಈಗ ನಾವು ಮಾರಾಟ ನೋಡಿ ಸರ್, ರಾಮನಗರನು ಮಾರ್ತೇವೆ, ಇಲ್ಲಿ ಗುಲ್ಬರ್ಗನು ಮಾರ್ತೇವೆ. ಇವತ್ತು ಸದ್ದು ನನ್ನ ಬಳಿ ರೇಷ್ಮೆ ರೆಡಿ ಆಗ್ಯದ ಸರ್. ಅಲ್ಲಿ ಹಿಡಿದು ಇಲ್ಲಿ ತನ ಕೃಷಿ ಮಾಡ್ಕೋತ ಬಂದಾಗ ನಮ್ಗೇನ ಅನಿಸ್ತು, ರೇಷ್ಮೆ ಲಾಭ ಕಾಣ್ತು. ಇನ್ ಎಲ್ಲಾ ಇಲಾಖೆಗಳು ನಾನು ಇಡೀ ಜಗತ್ತನ್ನೇ ತೋರಿಸ್ರಿ ಸರ್. ನನಗೆ ಎಲ್ಲಾ ಇಲಾಖೆದವ್ರು ನನಗೆ ಆಲ್ ಇಂಡಿಯಾ ಪ್ರಯಾಣ ಮಾಡಿಸ್ಯಾರ, ಹೆಚ್ಚಿಗೆ ಎಲ್ಲಾ ಇಲಾಖೆದವ್ರು ತೋರಿಸ್ಯಾರ. ಇನ್ ಹೆಚ್ಚಿಗೆ ಕೊತ್ತಲ್ ಬಸವೇಶ್ವರ ಶಿಕ್ಷಣ ಸಮಿತಿ ಬಸವರಾಜ್ ಶೇಡಂ ಪಾಟೀಲ್ ಅವರು ನನಗೊಂದು ಅವ್ರು ಏನ್ ಮಾಡ್ಕೊಂಡು, ನನ್ನ ಶಿಷ್ಯ ಅಂತ ತಿಳ್ಕೊಂಡ್ರವ್ರು, ನಾನು ಅವ್ರಿಗೆ ಗುರುಗಳು ಅಂತ ತಿಳ್ಕೊಂಡು ಅವರೆಲ್ಲ ಆಲ್ ಇಂಡಿಯಾ ನನಗೆ ತಿರುಗಿಸರು. ತಿರುಗಿದಾಗ ನನ್ನ ಅಪಾರವಾದ ಬೆಳವಣಿಗೆ ಆಯ್ತು ಸರ್. ಜ್ಞಾನ ಬಂದ ಮೇಲೆ ಇನ್ನು ಯಾವತ್ತೂ ದುಡಿಮೆ ದುಡ್ಡಿನ ತಾಯಿ, ಅನ್ಯಾಯದ ಹಣ ಮುಟ್ಟಬಾರ್ದು, ವ್ಯರ್ಥ ಕಾಲ ಕಳಿಬಾರ್ದು, ಜೀವ ಇಡೀ ಮಾನ ದುಡಿಬೇಕಂತ ಹೇಳಿ ಇವತ್ತು ನಾವು ಯಾವತ್ತೂ ಕೆಟ್ಟದನ್ನು ಬಯಸಿದ್ರೆ. ರೇಷ್ಮೆ ಬೆಳೆಯನ್ನು ಬಿಟ್ಟು ಮತ್ತೆ ಮುಂದೆ ಯಾವ್ದಕ್ಕೆ? ರೇಷ್ಮೆ ಇಷ್ಟು ಲಾಭ ಆದ್ಮೇಲೆ ಸರ್, ರೇಷ್ಮೆ ಜೊತೆ ಒಳಗೆ ಅದ್ರೊಳಗೆ ಸರ್ ನಾನು 56 ಸೀಡ್ಲೆಸ್ ನಿಂಬೆ ಮಾಡಿನಿ ಸರ್. ಸೀಡ್ಲೆಸ್ ನಿಂಬೆ? ಹಾ, ಸೀಡ್ಲೆಸ್ ಅಂದ್ರೆ ಅದ್ರಲ್ಲಿ ಬೀಜನೇ ಇರುತ್ತೆ, ದಪ್ಪ ಕಾಯಿ ಇರ್ತವ. ಅದು ಉಪ್ಪಿನಕಾಯಿ ಬಹಳ ಸೂಕ್ತ ಸರ್. ಓಹೋ, ಉಪ್ಪಿನಕಾಯಿ ಬಹಳ ಟೆಸ್ಟ್ ಇರುತ್ತೆ. ಎಷ್ಟು ಗಿಡಗಳಿವೆ? 56 ಗಿಡಗಳವ ಸರ್. 51 ಗಿಡಗಳು 4 ಕೆಜಿ, 3 ಕೆಜಿ, 5 ಕೆಜಿ ಕಾಯಿ ಕಡಿತಾವ ಈ ಸದ್ದ ಅದಾವ ಸರ್. ಓಹೋ, ಈಗ ನಾವು ಮಾರ್ಕೆಟ್ಗೆ ಹಾಕೋದಿಲ್ಲ ಸರ್, ನಮ್ದೇ ಪ್ರಾಡಕ್ಟ್ ಉಪ್ಪಿನಕಾಯಿ ಮಾಡೋದು. ನೀವೇ ಉಪ್ಪಿನಕಾಯಿ? ನಾವೇನಿಕಾಯಿ ಉಪ್ಪಿನಕಾಯಿ, ಗುಂಡಪ್ಪ ಉಪ್ಪಿನಕಾಯಿ ಅನ್ಬೇಕು, ಇಲ್ಲ ಧೂಳುಗೊಂಡು ಉಪ್ಪಿನಕಾಯಿ, ಅದು ನಮ್ದೇ ಹೆಸರು ಇಡೋದು ಸರ್ ಅದು. ಓಹೋ, ನಾವೇ ಗುಂಡಪ್ಪ ಉಪ್ಪಿನಕಾಯಿ ಅಂತ ಮಾರಾಟ ಇದೆ ಈಗ ಸದ ನಮ್ಮಲ್ಲಿ ಅದ ಸರ್. ನಾವ್ ಎಲ್ಲರಿಗೆ ಮನಿ ಮನಿ ಒಯ್ದು ಯಾರು ಬೇಕಂದ್ರೆ ಕೊಡ್ತೇವೆ ಸರ್. ಎಷ್ಟು ಕಿಲೋಗೆ ಎಷ್ಟು ರೇಟ್? ನಾವು ಕಿಲೋ 200 ರೂಪಾಯಿ ಸರ್. ನಮ್ಮ ಉಪ್ಪಿನಕಾಯಿ ಒಂದು ತಿಂದ್ರೆ ಯಾರು ಬಿಡೋದಿಲ್ಲ ಸರ್, ಮತ್ತೊಮ್ಮೆ ತಗೊಂಬಂತ ಹೇಳ್ತಾರೆ. ಆ ತರ ಅದು ಉಪ್ಪಿನಕಾಯಿ, ಅದರ ಜೊತೆ ರೇಷ್ಮೆಯಲ್ಲಿ ಮಿಶ್ರ ಸರ್, ಅಲ್ಲ ಬೆಳೆಸಿದವ್ರು ಸರ್. ಓಹೋ, ಅಲ್ಲ ಬೆಳೆಸಿದೀವಿ. ಅಲ್ಲ ಯಾಕೆ ಬೆಳೆಸಿದ್ವಿ ಅಂದ್ರೆ, ನಮ್ದು ಇನ್ನೊಂದು ಎಕರೆ ಕಬ್ಬ ಅದ, ಕಬ್ಬಿಗೆ ಅಲ್ಲ ಹಾಲು ಕುಡಿಸ್ಬೇಕಂದ್ರೆ ಹೊರಗಿಂದ ಎಲ್ಲ ತರಬೇಕಾಗ್ತಿತ್ತು, ಅದಕ್ಕೆ ನಮ್ದೇ ಅಲ್ಲ ಬೆಳೆಸಿ. ಎಷ್ಟು ಪ್ರದೇಶದಲ್ಲಿ ಹಾಕಿದ್ರೆ ಅಲ್ಲ? ಅದು ಒಂದು ರೇಷ್ಮೆ ಮಿಶ್ರದಾಗ ಒಂದು 6 ಸಲ ಹಾಕಿದೇವೆ. ಓಹೋಹೋ, 6 ಸಲ ಹಾಕಿದೇವು. ನಮ್ ಪ್ರತಿ ವರ್ಷ ಕಬ್ಬಿನ ಹಾಲಿಗೂ ಬರ್ತದ. ನಮ್ ಇನ್ ಯಾರೇ ರೈತರು ಅಧಿಕಾರಿಗಳು ನಮಗ್ ಸಂಬಂಧಪಟ್ಟವ್ರು ಎಲ್ಲ ಇಲಾಖೆದವ್ರು ಕೇಳಿದ್ರಂದ್ರೆ ನಮ್ದೇ ಅಲ್ಲ ಒಯ್ದು ಕೊಡ್ತೇವೆ ಸರ್. ಓಹೋ, ಅವ್ರ ಮನೆಗೆ ನಾವೇ ಎಲ್ಲ ಒಯ್ದು ಕೊಡ್ತೇವೆ ಆರ್ಗ್ಯಾನಿಕ್. ಈ ತರ ಅಲ್ಲ ಸರ್. ಗುಂಡರ, ಈಗ ನೀವು ಅಳ್ಳ ಬೆಳೆದ್ರಿ, ನಿಂಬೆ ಹಣ್ಣ ಬೆಳೀತಾ ಇದ್ರಿ, ಬಹಳ ಮುಖ್ಯವಾಗಿ ನೀವು ಕಬ್ಬಿನ ಬೆಳೆಯನ್ನ ಮಾಡ್ತಾ ಇದ್ರಿ. ಕಬ್ಬಿನ ಬೆಳೆ ಮಾಡಿದ್ರು ಕೂಡ ಅದನ್ನು ಕಾರ್ಖಾನೆಗೆ ಹಾಕೋದಿಲ್ಲ. ನಾವು ಕಾರ್ಖಾನೆಗೆ ಹಾಕೋದಿಲ್ಲ. ಕಾರ್ಖಾನೆಗೆ ಯಾಕೆ ಹಾಕೋದಿಲ್ಲ ಸರ್ ಅಂದ್ರೆ, ಏನ್ ಮಾಡ್ತೀರಿ ಮತ್ತೆ? ಹಿಂದೆ ಮೊದಲೊಮ್ಮೆ ನಾವು ಕಬ್ಬು ಬೆಳೆದೇವ್ರಿ ಸರ್. ಕಬ್ಬು ಬೆಳೆದಾಗ ನಮ್ಮದು ಲಾಭ ಅನಿಸ್ಲಿಲ್ಲ ಸರ್. ನಾವು ಇದ್ದಿದ್ದು ಕೈಯಲ್ಲಿದ್ದ ಬಂಗಾರನ ಮಾರಿಕೊಂಡು ಲೇಬರ್ ಖರ್ಚು ಮಾಡಿ ಫ್ಯಾಕ್ಟ್ರಿಗೆ ಒಯ್ದುಕೊಟ್ಟೆವು. ಓಹೋ, ಅವಾಗ ಬಂದಿದ್ದು ನನಗೆ 10,000 ರೂಪಾಯಿ ಸರ್. ಇದು ಯಾಕೆ ನಾವು 10,000 ತಗೊಂಡು ಲಾಭ ಏನ್ ಮಾಡಕ್ಕ? ಇದ್ರದ್ದು ಬ್ಯಾಡ ಅಂತ ಹೇಳಿ ನಾವು ಸ್ವಂತ ಅಲ್ಲಿ ಬಿಟ್ಟೆವು ಸರ್. ಅದು ಬಿಟ್ಟು ಮುಂದೆ ನಮಗ್ ಜ್ಞಾನ, ಎಲ್ಲ ಇಲಾಖೆ ಜ್ಞಾನ ಬಂದಾಗ ನಾವು ಸ್ವತಃ ಕಬ್ಬು ಹಚ್ಚಿ ಎಲ್ಲರೂ ಹಳ್ಳಿ ಹಳ್ಳಿ ಕಬ್ಬನ ಹಾಲು ಮಾರ್ತಾರ, ನಾವೇ ನಮ್ ಸ್ವಂತ ಯಾಕೆ ರೋಡಿಗೆ ಮಾರಬಾರ್ದು? ಎಲ್ಲಿ ಮಾಡಿದ್ರಿ ಮತ್ತೆ? ಈಗ ಪಟ್ಟಣ ಕ್ರಾಸ್ದಲ್ಲೇ ಮಾಡಿನ ಸರ್ ಕಬ್ಬಿನ. ಎಷ್ಟು ಕಬ್ಬು ಅರಿತೀರಿ ಅಲ್ಲಿ? ನಾವು ದಿನ ಡೈಲಿ ಸರ್ 2 ಹೊರಿ ಪೆಂಡಿ ತರ್ತೇವೆ ಸರ್ ಕಬ್ಬಿನ ಹಾಲ. ದಿನ ತಂದು 10 ರೂಪಾಯಿ ಗ್ಲಾಸ್, ನಮ್ದೇ ಅಲ್ಲ ನಮ್ದೇ ನಿಂಬಿಕೆ ಸರ್. ನಾನೇ ಸ್ವತಃ ಮಷಿನ್ ಸರ್. ಆ ತರ ಮಷಿನ್ ಹಾಕಿ ಕೊಟ್ಟೆವು ಅಂದ್ರೆ ನಮ್ಮಲ್ಲಿ ಎಲ್ಲರೂ ಗೊತ್ತದ. ಅಲ್ಲಿ ಯಾರು ಮಾಡ್ತಾರೆ ಈಗ? ನೀವು ಇಲ್ಲ ಸರ್, ನಾನೇ ಮುಂಜಾನೆ 8-9 ಬರ್ತೀನಿ, ರಾತ್ರಿ 8 ತನ ನಾನೇ ಇರ್ತೀನಿ ಸರ್. ನನಗೆ ಬೇಸರ ಆಯ್ತಾ, ನಮ್ಮ ಹೆಂಡತಿ ಬರ್ತಾಳೆ, ಅವ್ರು ಮಾಡ್ತಾರ. ಈ ತರ ಮಾಡಿ ದಿನ ಡೈಲಿ 3,000-4,000, ಒಂದೊಂದು ವಾರನೇ ಒಂದೊಂದು ಸಾರಿ 5,000 ಹೋಗ್ತದೆ. ಓಹೋ, ಒಂದೊಂದ್ ಸಾರಿ 3,000 ಒಳಗೆ ಬರ್ತದೆ ಡೈಲಿ ರೊಕ್ಕ ನನಗೆ. ಅಂದ್ರೆ ಕಾರ್ಖಾನೆಗೆ ಹಾಕೋದಕ್ಕಿಂತ ಈ ರೀತಿ ಮಾರಾಟ ಮಾಡೋದು ಒಳ್ಳೇದಿರಿ ಸರ್. ಕಾರ್ಖಾನೆಗೆ ಹಾಕಿದ್ರೆ 1 ಎಕರೆಗೆ 20,000 ಬರಲ್ ಸರ್ ಎಲ್ಲ ಖರ್ಚು. ನಾವು ಸ್ವತಃ ಹಾಲು ಮಾರದೆ ಸ್ವಾವಲಂಬಿ ಆದ ನಾವು 4-5-6 ಲಕ್ಷ ಗಳಿಸಬಹುದು ಸರ್ ಇದ್ರ 1 ಎಕರೆ. ಈ ತರ ಈ ರೀತಿಯಾಗಿ ರೈತರು ಗಮನಿಸಬೇಕು ಇದನ್ನ. ಯಾಕೆಂತ ಹೇಳಿದ್ರೆ, ನಾವು ಕಾರ್ಖಾನೆಗೆ ಹಾಕ್ಲಿಕ್ಕೆ ಕಬ್ಬನ್ನು ಬೆಳೆಸುದಲ್ಲ, ಈ ರೀತಿಯಾಗಿ ಕಬ್ಬಿನ ಹಾಲು ಮಾರಾಟ ಮಾಡುವಂತ ವ್ಯವಸ್ಥೆ, ಉದ್ಯೋಗನೂ ಆಗ್ತದೆ ಜೊತೆಗೆ ಲಾಭನೂ ಬರ್ತದೆ. ಇದ್ರ ಜೊತೆಗೆ ಏನಾಗ ಸರ್, ದಿನ ಡೈಲಿ ಮಾರದಾಗ ನಮ್ ದನಗಳಿಗೆ ಮೇವನು ಆಗ್ತದೆ, ಆಮೇಲೆ ನಮ್ ದನಗಳಿಗೆ ಹಿಪ್ಪಿ ನಮ್ ತಿಪ್ಪಿ ಗೊಬ್ಬರನಾಗ್ತದೆ ನೋಡಿ. ಇದ್ರಾಗ ಲಾಭ ಹೆಂಗಪ್ಪ ಅಂದ್ರೆ ಹಾಲಿಂದ ಲಾಭ ನಮ್ಗ, ಮೇವಿನ ದನಗಳಿಗೆ ರೊಕ್ಕ ನಮಗೆ. ಮೂರು ಸೋರ್ಸ್ ಅದಾರ ಸರ್. ಎಲ್ಲಿಯೂ ನಷ್ಟ ಮಾಡಿ ಲಾಭ ಸರ್ ಇಲ್ಲ. ಈ ತರ ನಾವು ಒಕ್ಕಲ್ತನ ಮಾಡಿದ್ವಿ ಸರ್ ಅಲ್ಲಿಂದು. ಇದ್ರ ಜೊತೆಗೆ 1 ಎಕರೆ ಅರಣ್ಯ ಮಾಡಿದೇವೆ ಸರ್. ಅರಣ್ಯದಲ್ಲಿ ಏನೇನ್ ಮಾಡಿದಿರಿ? ಅರಣ್ಯ ನೋಡಿ ಸರ್, ಸೀತಾಫಲಿ ಗಿಡವ, ಜಾಪಳ ಗಿಡವ, ಮಾವಿನಕಾಯಿ ಗಿಡವ, ನೀಲ್ಕಾಯಿ, ನೆಲ್ಲಿಕಾಯಿ, ಬಾರಿಕಾಯಿ, ಚೀಕು ಗಿಡ, ಮತ್ತೆ ಸಾಗೋನಿ ಗಿಡನೂ. ಈ ತರ 1 ಎಕರೆ ಪ್ರತ್ಯೇಕ ಅರಣ್ಯ ಇಟ್ಟಿದ್ದೇವೆ. ಪ್ರತ್ಯೇಕ ಅರಣ್ಯ ಯಾಕೆ ಇಟ್ಟಿದ್ದೇವಪ್ಪ ಅಂದ್ರೆ, ನಮಗ್ ವರ್ಷನಾಗ 2 ಸಾರಿ ಸಪೋಟ ಕಾಯಿ ಬರ್ತಾವ. ಅವು ನಾವು ರೋಡಿಗೆ 50-60 ರೂಪಾಯಿ ಕೆಜಿ ಮಾರ್ತೇವೆ ಡೈಲಿ, ಅದ್ರ ದುಡ್ಡು ಬರ್ತದೆ. ಅದ್ರ ಜೊತೆಗೆ ನಮಗೀಗ ಮುಪ್ಪಿನ ಕಾಲಕ್ಕೆ ಸಾಗುವಾನಿ ಗಿಡ ಮಾಡಿ ಜೀವನ ನಡೆಸಬಹುದು ಸರ್. ಹೌದು, ಈಗ ನೌಕರಿ ಮಾಡೋರು ಅವ್ರಿಗೆ ಪೆನ್ಷನ್ ಬರ್ತದೆ, ನಮ್ಗೆ ಯಾರು ಪೆನ್ಷನ್ ಕೊಡಬಹುದು? ಅದಕ್ಕೆ ನಾವು ಒಂದು ಸಾಗುವಾನಿ ಗಿಡ ಮಾರ್ದೇವ ಅಂದ್ರೆ 4 ತಿಂಗಳು ಖರ್ಚು ಮಾಡಬಹುದು. ಹೌದು, ಒಂದು ಸಾಗುವಾನಿ ಮಾರಿದ್ರೆ 4 ತಿಂಗಳು ಖರ್ಚು. ಎಷ್ಟು ಸಾಗುವಾನಿ ಗಿಡಗಳು ಈಗ ನಮ್ಮಲ್ಲಿ? 200 ಸಾಗುವಾನಿ ಗಿಡ ಸರ್. ಓಹೋ, ಇನ್ನೊಂದು 10 ವರ್ಷಕ್ಕೆ ಅವು ಒಂದು ಗಿಡ 10-15 ಸಾವಿರ ತನ ಸರಳ ಮಾಡ್ತಾರೆ. ಬಾಕಿ ಗಿಡಗಳು ಈ ಚಿಕ್ಕು ಅದ್ರಲ್ಲಿ ಎಷ್ಟು ಗಿಡಗಳಿವೆ? ಅವು ಚಿಕ್ಕು ಗಿಡಗಳೊಂದು 33 ಅದವ್ರ ಸರ್. ಒಂದು ಗಿಡ ಕನಿಷ್ಠ ಇಲ್ಲ ಅಂದ್ರೆ ಸರ್ 1 ಕ್ವಿಂಟಲ್, 2 ಕ್ವಿಂಟಲ್, 3 ಕ್ವಿಂಟಲ್ ಕಾಯಿ ಕಡೆ ತನ ಗಿಡಗಳವ ಸರ್. ಸಣ್ಣ ದೊಡ್ಡವ್ ರೀ, 4 ಕ್ವಿಂಟಲ್ ಕಾಯಿ ಕಡೆ ಅಂತ ಗಿಡಗಳವ ಸರ್. ಈಗ ಸದ್ ನಮ್ಮಲ್ಲಿ ನೋಡ್ಬೇಕಂದ್ರೆ ಎಲ್ಲಾ ಗಿಡಗಳದ ಕಾಯಿ ವಜ್ಜಾಗ್ಯಾವ ಸರ್. ಆ ತರ ಕಾಯಿ ಅವ ಸರ್. ಫಲ ಬಿಟ್ಟಿದೆ? ಫಲ ಬಿಟ್ಟಿದೆ, ಈಗ ಕಾಯಿ ಕಡ್ಲಿಕ್ ಬಂದವ. ಇನ್ನ ಈ ತಿಂಗಳ ಅಕ್ಟೋಬರ್ ನವೆಂಬರ್ 1 ತಾರೀಕ್ ಮತ್ತೆ ಹಣ್ಣು ಮಾರದು, ಕಬ್ಬಿನ ಹಾಲು ಮಾರದು, ಅದ್ರ ಜೊತೆಗೆ ನಮ್ ಕಾಯಿಪಲ್ಯ ಮಾರದು, ಅಲ್ಲ ಅರಿಶಿಣ ಮಾರದು, ದಿನನಿತ್ಯ ಗಳಿಕೆ ಸರ್. ಈ ತರ ಮಾಡಕ್ ನಾವೆಲ್ಲ ಸೋರ್ಸ್ ಮಾಡ್ಕೊಂಡಿದ್ವಿ ಸರ್. ಈಗ ನೀವು ಗಂಡ ಹೆಂಡತಿ ಇಬ್ಬರೇ ಇರೋದು ಅಂತ ಹೇಳ್ತಾ ಇದ್ರಿ, ಹೇಗೆ ಇದನ್ನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ತೀರಿ? ಇಷ್ಟು ಸರ್, ನಾವು ಒಂದ್ ಕಡೆಯಲ್ಲಿ ಕಬ್ಬಿನ ಹಾಲು ಮಾರಾಟ ಮಾಡಬೇಕು, ಅಲ್ಲ ಮಾರಾಟ ಮಾಡಬೇಕು, ತರಕಾರಿ ಮಾರಾಟ ಮಾಡಬೇಕು, ಕೃಷಿ ಮಾಡಬೇಕು, ಹೇಗೆ ಹೊಂದಾಣಿಕೆ ಮಾಡ್ಕೊತೀರಿ ಸರ್? ಹೊಂದಾಣಿಕೆ ಇದ್ರಾಗ ಏನಿಲ್ಲ ಸರ್. ಮುಂಜಾನೆ ನಾವು 8 ಗಂಟೆ ಒಳಗಡೆ ಹೊಲದಾಗ ಏನೇನು ಬೇಕನ್ನೋದೆಲ್ಲ ಸರ್. ಕಬ್ಬು ಬೇಕಂದ್ರೆ ಆಟಾಟಿಗೆ ಕಬ್ಬು ರೆಡಿ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ನಿಂಬಿಕಾಯಿ, ಅಲ್ಲ ಅರಿಶಿಣ, ಇಂಥವೆಲ್ಲ ಮೊದಲ ನಾವು 2 ದಿನ ಇರ್ಲಿಕ್ಕೆ ದಿನನಿತ್ಯ ಸರ್. ಮಧ್ಯಾಹ್ನದಾಗ ನಾನು ಹೆಂಡತಿ ಒಂದು ಲೇಬರ್ ತುಣಿಕಿಸಿ ಎಲ್ಲ ರೆಡಿ ಮಾಡ್ತಾಳೆ ಸರ್. ಚೀಕು ಹಣ್ಣು ಅವೆಲ್ಲ ಗೊಳೆ ಮಾಡ್ತಾಳೆ. ಮುಂಜಾನೆ ಗಾಡಿ ಒಳಗೆ ಎತ್ತಿನ ಗಾಡಿ ಒಳಗೆ ಕಬ್ಬ ಚೀಕು ಕೈ ಎಲ್ಲ ಕಾಯಿಪಲ್ಲೆ ರೋಡಿಗೆ ಇಟ್ಬಿಡೋದು. ಅಲ್ಲಿ ಎಂಟು ಎಂಟೂವರೆ ಗಂಟೆಗೆ ನನ್ಗೆ ಹಾಲಿನ ಚಾಲು ಮಾಡೋದ್ರಿ, ರಾತ್ರಿ 8 ಗಂಟೆ ತರ ಅಲ್ಲಿ ಇರೋದು ಸರ್. ಓಹೋ. ಅವ್ರು ಈ ಕಡೆ ನನ್ನ ಹೆಂಡತಿ ಇಲ್ಲಿ ಹೊಲದಾಗ ಕೆಲಸ ಮಾಡ್ತಾಳ, ನಾನು ರೋಡಿನ ಮೇಲೆ ನಿಂತು. ಕಬ್ಬಿನ ಹಾಲು ಮಾರಾಟ ಮಾಡೋದು ಇಲ್ಲಿ ಮೇನ್ ರೋಡಿಗೆ ಸರ್, ಅಳಂದ ರೋಡಿಗೆ ಪಟ್ಟಣ ಕ್ರಾಸಿಗೆ ರೀ. ಅಲ್ಲೇ ದಿನನಿತ್ಯ ಅಲ್ಲೇ ಮಾರೋದು ಸರ್. ಅಂದ್ರೆ ಪಟ್ಟಣ ಕ್ರಾಸಿಗೆ ಬಂದ್ರೆ ಹಾಲು ಕುಡಿಬಹುದು? ಯಾವಾಗ ಹಾಲು ಕುಡಿಬಹುದು ಸರ್, ನೀವ್ ಯಾವಾಗ ಹಾಲು ಕುಡಿಬಹುದು. ಮುಂಜಾನೆ 8 ಗಂಟೆಯಿಂದ ರಾತ್ರಿ 8 ಗಂಟೆ. ಏನು ವಿಶೇಷ ಈ ಲಿಂಬು ಎಲ್ಲ ಇದು ನಿಂಬೆ ಹಣ್ಣೆ ಎಲ್ಲ ಹಾಕಿ ಮಾಡ್ತೀರಾ? ಅಲ್ಲ ನಿಂಬೆ ಎಲ್ಲ ಹಾಕಿ ಸರ್, ಅಲ್ಲ ಹಾಕ್ರೆ ನೆಮ್ಮದಿ ಇರ್ತಾರ ಒಳಗ್ರಿ. ನಿಂಬಿಕಾಯಿ ಹಾಕ್ರೆ ತಂಪೆಚ್ಚಿಗಾಗ. ಆಮೇಲೆ ಕಬ್ಬಿನ ಹಾಲು ಎಲ್ಲಾ ಶುಗರ್ ಬಿಪಿ ಒಟ್ಟು 16 ರೋಗಗಳಿಗೆ ಕಂಟ್ರೋಲ್ ಮಾಡ್ತದೆ ಸರ್. ಅದು ಕಬ್ಬಿನ ಹಾಲು ಅಂದ್ರೆ ಕಬ್ಬಿನ ಹಾಲು ಕುಡಿದು ಒಳ್ಳೇದು. ಕಬ್ಬಿನ ಹಾಲು ಕುಡಿಯೋದು ಒಳ್ಳೇದು ಸರ್. ಹಿಂದೆ ನಮ್ಮ ಹಿರಿಯರು ಕಬ್ಬಿನ ಹಾಲು ಕುಡಿದು ಸಜ್ಜಕ ಬೆಲ್ಲ ತಿಂದೆ ಅವ್ರು ಶಕ್ತಿವಂತಿದ್ರು. ನಾವು ಬೆಳೆದಂತ ಆರ್ಗ್ಯಾನಿಕದ ಕೆಮಿಕಲ್ ತಿನ್ಬೇಕು, ನಮ್ಮ ಬೆಳೆದಂತೆ ಸ್ವಾವಲಂಬಿ ಬದುಕು ಮಾಡ್ಕೋಬೇಕು. ಹೊರಗಿಂದ ಪದಾರ್ಥ ತಿನ್ಲಕ್ ಹೋಗ್ಬಾರ್ದು ಸರ್. ಇವತ್ ಹೆಂಗಾಗ್ಯದ ಮಂದಿಗೆ ಸರ್, ಬೇಕರಿ ಅಂದ್ರೆ ಅದು ತಿನ್ಲಕ್ ಮಾತ್ರ ನಮಗೆ ಟೆಸ್ಟ್ ಬರ್ತದ, ಅದರಿಂದ ರೋಗ ಹೆಚ್ಚಿಗಾಗ್ಯದ. ಇವರಿಗೆ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಸಾವಯವ ಕೃಷಿಯಲ್ಲಿ ಮಾಡಿದಂತ ಪದಾರ್ಥಗಳನ್ನ ಹಣ್ಣು ಹಂಪಲುಗಳನ್ನು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಸರ್ ಹೆಚ್ಚಾಗ್ತಾರೆ. ಅಂದ್ರೆ ನೀವು ಈಗ ಪ್ರತಿ ಸೀಸನ್ ಗಿಂತದ್ದು ಅಂತ ಮಾಡ್ತೀರಾ? ಒಂದು ಬೇಸಿಗೆ ಕಾಲಕ್ಕೆ, ಚಳಿಗಾಲಕ್ಕೆ ಅಥವಾ ಮಳೆಗಾಲಕ್ಕೆ ಅಂತ ಈ ಬೆಳೆಗಳನ್ನು ಮಾಡ್ತೀರಾ ಹಣ್ಣು ಗಿಡಗಳಲ್ಲಿ? ಸರ್ ಅವು ನಿಸರ್ಗದಾಗ ತನ್ನ ತಾನೇ 2 ಸಾರಿ ಚಕ್ಕು ಕೈ ಬರ್ತದೆ ಸರ್. ನಾವು ಇಂಥವೇನೇ ಬೆಳಿಬೇಕಿಲ್ಲ, ಅದು ತನ್ನ ತಾನೇ ನಿಸರ್ಗದ 2 ಸಾರಿ ಬರ್ತದೆ ವರ್ಷ ಸರ್. ಆಮೇಲೆ ಅದ್ರ ಜೊತೆ ಎಲ್ಲ ನಮ್ಮಲ್ಲಿ ತರಕಾರಿಗಳು ಈ ತರ ಎಲ್ಲ ಮಾಡ್ಕೊಂಡು ಅಲ್ಲ ಅರಿಶಿಣ ಮಾಡ್ಕೊಂಡು ಈ ತರ ನಮ್ ಸಮೃದ್ಧಿ ಬದುಕದ ಸರ್. ನಾವು ಒಟ್ಟ ಜೀವನದಾಗ ಇಲ್ಲಿ ತನಕ ಲಾಸ್ ಅನ್ನೋದಿಲ್ಲ ಸರ್. ಒಳ್ಳೆ ಒಕ್ಕಲ್ತನ, ಕೋಟಿ ವಿದ್ಯೆಗಿನ ಮೇಟಿ ವಿದ್ಯೆ ಮೇಲೆ ಸರ್. ಅದು ಹೇಗೆ ಸಾಧ್ಯ ಆಯ್ತು? ಏನು ಅದರ ಗುಟ್ಟು ಏನು ಅಂತ ಗುಟ್ಟು ಏನು ಸರ್? ಸಾಧನೆಗೆ ಅಸಾಧ್ಯವಾದ ಸಾಧಿಸ ಛಲ ಬೇಕು. ದುಡಿದು ತಿನ್ನುವ ಮನೋಭಾವ, ದುಡಿಮೆ ದುಡಿನ ತಾಯಬೇಕು. ಅನ್ಯಾಯದ ಹಣ ಮುಟ್ಟಬಾರ್ದು, ವ್ಯರ್ಥ ಕಾಲ ಕಳಿಬಾರ್ದು, ಜೀವ ವಿಡಿಮಾನ ದುಡಿಬೇಕು, ಸಂಕಲ್ಪ ಇರ್ಬೇಕು ಸರ್. ಇದು ದೊಡ್ಡ ಸಂದೇಶ ರೈತರಿಗೆ ಅಲ್ವಾ? ಹೌದು ಸರ್. ಈಗ ಕೆಲವರು ಹೇಳ್ತಾರೆ ನಮ್ಗೆ ಈಗ ಕೃಷಿಗೆ ಜನನೇ ಸಿಗುದಿಲ್ಲ, ಇದ್ದ ಭೂಮಿ ಎಲ್ಲ ಪಾಳ ಬಿದ್ದು ಹೋಗ್ತಾ ಇದೆ, ಏನೂ ಮಾಡ್ತಾ ಇಲ್ಲ, ನೀರಾವರಿ ಸೌಲಭ್ಯ ಇದ್ರೂ ಮಾಡ್ತಾ ಇಲ್ಲ, ಹೀಗಂತ ಅವ್ರಿಗೆ ಏನ್ ಹೇಳ್ತೀರಿ ಸರ್? ಇದು ಅವ್ರ ಏನಂತಾರೆ, ಅವ್ರ ತಪ್ಪು ಸರ್. ನೀವು ಸ್ವಾವಲಂಬಿ ಯಾಕಾಗಲ್ಲ? ನೀವು ದುಡಿಯೋದಿಲ್ಲ, ನೀವು ಯಾಕೆ ದುಡಿಯೋದಿಲ್ಲ ನೋಡ್ರಿ? ನೀವು ದುಡಿಬೇಕಾದ್ರೆ ಹೆಂಗಪ್ಪ, ನೀವು ಮತ್ತೊಬ್ಬರ ಬಗ್ಗೆ ಬದುಕಬೇಡ್ರಿ. ಮೊದಲು ನಿನ್ನ ನೀ ಶಾಣೆ ಆಗ್ಬೇಕು. ನಿನಗೇನು ಬೇಕು? ನಿನ್ ಕೆಲಸ ಇಟ್ಟು ನಿನಗೆ 2 ಆಕಳು ಸಾಕಲ್ಲಿ ಸಾಕಬೇಕು, 2 ಕುರಿ ಸಾಕಬೇಕು, 2 ಕೋಳಿ ಸಾಕಬೇಕು, ನಿನ್ನ ಬದುಕು ನೀನ್ ನಡ್ಸ್ಕೋಬೇಕು. ಎಷ್ಟು ದನಗಳಿವೆ ನಿಮ್ಮಲ್ಲಿ? ನಮ್ಮಲ್ಲಿ ಸರ್ ಹೋದ ವರ್ಷ 22 ದನಗಳು ಇದ್ವಿ, ಈಗ 6-7 ದನಗಳು ಸರ್. ಕಡಿಮೆ ಆಕೈತು? ಕಡಿಮೆ ಆಕೈತ ಸರ್. ನಾವು ಕಬ್ಬಿನ ಹಾಲಿಗೆ ಬೆನ್ನ ಹತ್ತಿದೇವ್ರಿ, ಇಲ್ಲಿ ಹೊಲದಾಗ ಕೆಲಸ ಮಾಡಕ್ ಜರ ಕಷ್ಟ ಆಗುತ್ತೆ, ಅದಕ್ಕೆ ಕೆಲವು ತೆಗೆದು ಆರೇ ಇಟ್ಟಿದ್ದೇವೆ ಸರ್. ನಮ್ಮ ದಿನನಿತ್ಯ ಹಾಲ ಮೊಸರು ಬೇಕು, ನಮ್ದು ನಮ್ಮ ಹೊಲಕ್ಕೆ ತಿಪ್ಪಿ ಗೊಬ್ಬರ ಬಸಲಕ್ಕೆ ಇಷ್ಟ ಇಟ್ಟಿದ್ದೇವೆ ಸರ್. ಮಾರಾಟ ಮಾಡ್ತೀರಾ ಹಾಲು? ನಾವು ಹೆಚ್ಚಿಗಾದಾಗ ನಮ್ಮಲ್ಲಿ ಗುಲ್ಬರ್ಗ ನಮ್ ಕೆಲವರು ಪರಿಚಯ ಇದ್ದವ್ರಿಗೆ ನಾವು 60 ರೂಪಾಯಿ ಲೀಟರ್ ತಂದು ಕೊಡ್ತೀವಿ. ಒಳ್ಳೆ ರೇಟ್ ಸಿಗ್ತಾ ಇದೆ? ರೇಟ್ ಸಿಗ್ತದೆ ಸರ್. ನಮ್ದೇ ಹಾಲ, ನಮ್ದೇ ಮೊಸರ, ನಮ್ದೇ ಬೆಣ್ಣೆ, ನಮ್ದೇ ತುಪ್ಪ, ನಮ್ದೇ ಕಾಯಿಪಲ್ಲೆ ಸರ್. ಅಂದ್ರೆ ನೀವು ಹೇಳುದು ಸ್ವಲ್ಪನೇ ಜಮೀನ್ ಇದ್ರು ಕೂಡ ಒಳ್ಳೆ ಬೆಳೆ ಬೆಳಿಬಹುದು, ಮನಸ್ಸು ದುಡಿಬೇಕು ಸರ್. ಈ ರೀತಿಯಾಗಿ ಮಾಡಿದ್ರೆ ಒಂದು ಉತ್ತಮವಾಗಿರತಕ್ಕಂತ ಒಂದು ಖುಷಿಯನ್ನ ಕಾಣಬಹುದು. ಖುಷಿನೂ ಕಾಣಬಹುದು ಸರ್, ಯಾರಿಗೂ ಬಡತಾನಿಲ್ಲ ಸರ್. ಅಂದ್ರೆ ನೀವು 3 ಎಕರೆ 27 ಗುಂಟದಲ್ಲಿ ವರ್ಷಕ್ಕೆ 7.5 ಲಕ್ಷ ಲಾಭ ಗಳಿಸ್ತೀರಿ? ಇಷ್ಟು ಲಾಭ ನಾವು ಗಳಿಸಿದೇವೆ ಸರ್. ಇನ್ನು ಕೊನೆಗೆ ಸರ್, ನಮ್ಮ ಸಂಕಲ್ಪ ಏನಪ್ಪ ಅಂದ್ರೆ ಇಷ್ಟು ನಾವೆಲ್ಲ ಸಾಧನೆ ಮಾಡಿದೆವು, ಬಾವಿ ಹೊಡಿಸಿದೆವು, ಮನೆ ಕಟ್ಟಿಸಿದೆವು, ಹೊಲದ ಕೃಷಿ ಹೊಂಡ ಹೊಡಿದೆವು, ಇಷ್ಟೆಲ್ಲ ಹಣ್ಣು ಮಾಡಿದೆವು, ಇನ್ನ ಕಬ್ಬಿನ ಹಾಲು ಮಾರಾಟ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಇನ್ನು ನಾ ಇಷ್ಟೆಲ್ಲ ಮಾಡಿದ್ರು ನಂದು ಎಲ್ಲಿ ತನ ನನ್ನ ಜೊತೆ ಇದ್ದವ್ರು ಎಲ್ಲರೂ ಹೇಳ್ಬೋದು, ಮುಂದೆ ಶಾಶ್ವತ ತುಳಿಬೇಕಲ್ಲ. ಹೌದು, ಅದಕ್ಕೆ ಏನ್ ಮಾಡಿದ್ರು? ಅದಕ್ಕೆ ನಾನೇನ್ ಮಾಡೀನಿ ಸರ್, ಈಗಾಗಲೇ ನನ್ನ ಸ್ವಂತ ಗಂಡ ಹೆಣತಿ ದುಡಿದು ಒಂದು 5.5 ಲಕ್ಷಕ್ಕೆ ಒಂದು ಜಮೀನು ಖರೀದಿ ಮಾಡಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಸರ್, ನಾನು ತಾಯಿ ತಂದೆ ಸತ್ತ ಮಕ್ಕಳನ್ನ ಅನಾಥಾಶ್ರಮದೊಂದು ಗುರಿ ಇದೆ ಸರ್. ಅನಾಥಾಶ್ರಮ, ವೃದ್ಧಾಶ್ರಮ ಇದು ಮಾಡಬೇಕು. ಇದು ಮಾಡಬೇಕು. ಇದು ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಹೊರಗಿಂದ ಎಲ್ಲಿ ಬಿಡೋದಿಲ್ಲ ಸರ್. ಇದಕ್ಕೊಂದು ಕೃಷಿ ಜೊತೆಗೆ ಕೋಳಿ ಕುರಿ ಸಾಕಾಣಿಕೆ ಮಾಡಿ ಸರ್. ಈಗ ಕೋಳಿ ಸಾಕಾಣಿಕೆ ಈಗ ಮಾಡಿ? ಈಗನೂ ಅದ ಸರ್. ಕೋಳಿ ಎಷ್ಟಿದೆ? ಕೋಳಿಗಳು ಈಗ ಒಂದು 20 ಕೋಳಿ ಇದಾವ್ ಸರ್. 20 ಕೋಳಿ ಇವೆ? 20 ಕೋಳಿ ಇವೆ ಸರ್. ನೀವು ತತ್ತಿ 10 ರೂಪಾಯಿಗೆ ಒಂದು? ನಾವು ತತ್ತಿ 10 ರೂಪಾಯಿ ಮಾಡ್ತೇವೆ ಸರ್. ಆಮೇಲೆ ನಮಗೆ ಏನ್ರೆ 500 ರೂಪಾಯಿ ಬೇಕಂದ್ರೆ ಯಾರಿಗ್ರೆ ಫೋನ್ ಮಾಡ್ತೇವೆ ಸರ್. ಹೊಲಕ್ಕೆ ಬಂದೆ 500 ರೂಪಾಯಿ ಕೊಟ್ಟು ಒಂದು ಕೋಳಿ ಹೋಯ್ತಾರೆ ಸರ್. ಹೋಯ್ತಾರೆ ಸರ್. ಓಹೋ, ನಾ ಮಾರ್ಕೆಟ್ ಹೋಗ. ಕೋಳಿ ಸಾಕಾಣಿಕೆ ಹೇಗೆ ಮಾಡ್ತೀರಿ? ಅದಕ್ಕೆಲ್ಲ ಈಗಿನ ಕೋಳಿಗಳನ್ನು ಸಾಕೋದು ಒಂದು ಹೊಸ ವಿಧಾನಗಳೆಲ್ಲ ಇರ್ತಾವ ಸರ್? ಹೊಸ ವಿಧಾನಗಳಿಗೆ ನಾವು ನಂಬಲ್ಲ ಸರ್. ಅದು ಹೈಬ್ರಿಡ್ ಇದಾರೆ ಸರ್. ದೇಶಿ ಕೋಳಿನೇ ತೆಗಿಬೇಕು. ದೇಶಿ ಕೋಳಿ, ದೇಶಿ ಕೋಳಿ ನಮ್ ಹಿಂದ್ ಪಿತ್ರಾಜಿತ್ರಿ ಹಿತ್ತಲ್ದಾಗ ಏನ್ ಹಿತ್ತಲ್ದ ಮದ್ ಅಂತಿರಲ್ರಿ, ಹಂಗ ಹಿತ್ತಲ್ದಾಗೆ ನಮ್ ದನಗಳ ಬಲ್ಲೇ ಬದುಕ್ತಾವ, ನಮ್ ದನಗಳ ಹೆಂಡಿ ತಿತ್ತಾವ, ನಮ್ ಹೊಲ್ದಾಗಿದ್ದ ಕಸ ತಿತ್ತಾವ. ಒಂದು ದೇಶಿ ಕೋಳಿ ವರ್ಷಕ್ಕೆ 50 ಕೋಳಿ ತಯಾರತ್ತ ಸರ್. ಒಂದು ಕೋಳಿಯಿಂದ 50 ಕೋಳಿ ತಯಾರತ್ತ, ಎಲ್ಲಕ್ಕಿಂತ ಲಾಭ ಹೆಚ್ಚಿದ್ರಾಗದ. ಮುಂದಿನ ದಿನಗಳಲ್ಲಿ ಇದನ್ನೇ ಹೆಚ್ಚು ಮಾಡ್ಬೇಕಂತ ಇದ್ದೀರಿ? ಇದನ್ನೇ ಹೆಚ್ಚು ಮಾಡ ಸರ್, ಯಾಕಂದ್ರೆ ವೃದ್ಧಾಶ್ರಮ ಮಕ್ಕಳ ಅನಾಥಾಶ್ರಮ ಎಲ್ಲ ಮಾಡಿ ಎಲ್ಲ ಇದೆಯಾ ಸರ್. ಕೋಳಿ ಕುರಿ ದನಗಳ ಮೇಲೆ ನಾನು ವೃದ್ಧಾಶ್ರಮ ಎಲ್ಲ ನಡಿಬೇಕು ನಡಿಬೇಕು, ಯಾರಿಗೂ ದುಡ್ಡು ಕೇಳೋದಿಲ್ಲ. ಮತ್ತೆ ತರಕಾರಿ ಅದು ತರಕಾರಿ ಹಾಲು ನಮ್ಗ ಹಾಲು ಸಿಗ್ತದೆ ಸಾಕ, ನಮ್ ಕೋಳಿ ಮೋಸ ಸಿಗ್ತದ, ದನಗಳದೆಲ್ಲ ಸಿಗ್ತದ, ನಮ್ಗೆ ಯಾವುದು ಕೊರತೆ ಇಲ್ಲ ಸರ್. ಇನ್ನೇನ್ರಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನ್ರಿ ಮತ್ತೆ ನೀರಾವರಿದಾಗ ಕಾಯಿಪಲ್ಯಕ್ ಹೋಗ್ತೇವೆ ಸರ್, ಒಂದ್ ಎಕರೆ ನಮ್ಮ ವೃದ್ಧಾಸನದ ಕಾಯಿಪಲ್ಯ ಬೇಕು. ಈ ತರ ನಡೆಸಿಕೊಂಡು ಜೊತೆಗೆ ಕೃಷಿನ ಅಲ್ಲಿ ಮಾಡಬಹುದು, ಅಲ್ಲೇ ಮಾಡಬಹುದು ಸರ್. ಈ ನಿಮ್ಮ ಹೊಲದ ಪಕ್ಕ ನಿತ್ಯ ಇಲ್ಲ, ನಮ್ಮ ಹೊಲದ ಪಕ್ಕ ಇಲ್ಲ ಸರ್, ನಮ್ಮ ಹೊಲಕ್ಕೆ ಅದಕ್ಕೆ ಒಂದ್ 4 ಕಿಲೋಮೀಟರ್ ಆದ್ರೆ ಅಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಮಾತ್ರ ಅಲ್ಲಿ ಏನದ ಫಾರೆಸ್ಟ್ ಜಮೀನ ಸರ್, ಒಂದ್ 2.5 ಎಕರೆ ಜಮೀನು. ಅಲ್ಲಿ ಕುರಿ ದನ ಕೋಳಿ ಸಾಕಕ್ ನಮ್ಗೆ ಯಾವ್ದು ಅಭ್ಯಂತರ ಇಲ್ಲ, ತಾನೇ ಮೈದು ಬರುತ್ತದೆ, ತಾನೇ ಇದು ಇರುತ್ತದೆ. ನಮ್ಮ ವೃದ್ಧಾಶ್ರಮ ನಡೆಸ್ಕೋತ ಮಕ್ಕಳ ಜೊತೆ ಜೀವನ ಕಳೆದು ಕೊನೆಗೆ ಸರ್, ಸಹಜವಾಗಿ ಒಂದು ಕೃಷಿ ಮಾಡ್ಕೊಂತ ಜೀವನ ಮಾಡಬೇಕು ಅಂತ ಅಲ್ವಾ ಸರ್. ತುಂಬಾ ಒಳ್ಳೇದು ಗುಂಡೆರೆ ಧೂಳುಗೊಂಡವರೇ. ಬಹಳ ಮುಖ್ಯವಾಗಿ ನಿಮ್ಮ ಮಾತಿನಲ್ಲಿ ಪ್ರೇರಣೆ ಏನು ಅಂತ ಹೇಳಿದ್ರೆ, ದುಡಿದು ತಿನ್ನಬೇಕು, ವ್ಯರ್ಥ ಕಾಲಹರಣ ಮಾಡಬಾರ್ದು. ಈ ರೀತಿಯ ಒಂದು ಪ್ರಗತಿಪರ ರೈತನಾಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಇದು ಕಲ್ತದಲ್ಲ, ಪಾಠ ಓದಿ ಹೇಳುವುದಲ್ಲ, ಅಲ್ಲ ಸ್ವತಃ ದುಡಿಮೆ ಮೂಲಕ ಗಳಿಸಿಕೊಂಡ ಅನುಭವ. ಇದು ನಮ್ಮದು ಪಿತ್ರಾಜಿತ್ರ ನಮ್ಮ ತಾಯಿ ತಂದೆ ಕಲಿಸಿದ್ದೆ ಸರ್. ನಂತರ ಎಲ್ಲ ಮೀಡಿಯಾದವರು ಎಲ್ಲ ಕೃಷಿ ಇಲಾಖೆ ಆಗ್ಲಿ ಗುಂಡೆರಾರೆ, ನೀವು ಪ್ರಗತಿಪರ ರೈತರಾಗಿ ಮಿಶ್ರ ಬೆಳೆಯ ಮೂಲಕ ಸಮಗ್ರ ಬೆಳೆಯನ್ನ ಮಾಡುವುದರ ಮೂಲಕ ಹೇಗೆ ಒಂದು ಬೆಳೆಯನ್ನು ಮಾಡಿ ಹಣ ಗಳಿಕೆಯನ್ನ ಮಾಡಬಹುದು, ಒಂದು ಇನ್ನೊಂದಕ್ಕೆ ಹೇಗೆ ಪೂರಕವಾಗಿ ಇರಬಹುದು ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಒಂದು ಪಟ್ಟಣದಂತ ಗ್ರಾಮದಿಂದ ಈ ರೀತಿಯಾಗಿ ಕೃಷಿಯನ್ನ ಮಾಡಿ ಇವತ್ತು ನಾಡಿನ ಉದ್ದಗಲಕ್ಕೂ ತಾವು ಪರಿಚಿತರಾಗಿದ್ದೀರಿ, ಜೊತೆಗೆ ಇಡೀ ದೇಶದ ಕೃಷಿಯ ಅನುಭವವನ್ನು ಗಳಿಸಿಕೊಂಡಂತ ಒಬ್ಬ ರೈತ ಕೂಡ ಆಗಿದ್ದೀರಿ. ನಮ್ಮೆಲ್ಲ ರೈತರು ಕೂಡ ನಿಮ್ಮ ಹಾಗೆ ಅನುಕರಣೆ ಮಾಡಿ ನಿಮ್ಮ ಹೊಲಕ್ಕೆ ಬೇಡಿ ನೀವು ಹೇಗೆ ಮಾಡ್ತಾ ಇದ್ದೀರಿ ಅಂತ ಅನುಭವವನ್ನ ಪಡ್ಕೊಂಡು ಅವರು ಕೂಡ ತಮ್ಮ ಹೊಲಗಳಲ್ಲಿ ದುಡಿಮೆಯೊಂದಿಗೆ ಗಳಿಕೆಯ ಹೆಜ್ಜೆಯನ್ನ ಹಾಕ್ಲಿಕ್ಕೆ ಒಳ್ಳೆ ಮಾತನ್ನ ಹಂಚಿಕೊಂಡಿದ್ದೀರಿ ಗುಂಡೆರಾಯ ಧೂಳುಗೊಂಡವರೇ. ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಇದರಲ್ಲಿ ಪ್ರಗತಿಪರ ರೈತ ಗುಂಡೇರಾಯ ಧೂಳುಗೊಂಡ ಅವರೊಂದಿಗೆ ಕೃಷಿಯಲ್ಲಿಯ ಅನುಭವ ಕುರಿತು ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲ. ಇನ್ನು ಮುಂದೆ ನರಸಮ್ಮ ಹೊಸಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಇದೇ ಕಲಾವಿದರಿಂದ ಮತ್ತೊಂದು ಸಂಪ್ರದಾಯದ ಪದ ಕೇಳೋಣಂತ. ನರಸಮ್ಮ ಹೊಸಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡ್ತೀವಿ, ಕೇಳ್ರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕುಗಳ ಮಳೆಯಾಗುವ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಿದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು